ಮನೆಗೆ ಮೊದಲತ್ತ ಜನೆಯುವ ನುಡು ಎಂದು ಕುಂಜಮ್ಮೆಗೆ ಮೊದಲತ್ತ ಜನತಿ ಎಂಬಲೆ ಸಲಿಲ್ಲದೆ ರೀತಿ ಮೊದಲತ್ತ ಜನಕ್ಕೂ ತನ್ನುಳು ಜಿಂದಿ ಎಂದು ತೋಯೇ ಮಾಡಿ

Thank you. ce mec qui peut bien te dire la voix. Nadie va a tomar.